103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:16. ಆತ್ಮೀಯ ಕೇಳಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೆಳಗರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪಾಳೆಗಾರ ಚಿತ್ರದ ಗೀತೆ, ಗಾಯಕರು ಸುಮಾಶಾಸ್ತ್ರಿ ಮತ್ತು ಡಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ. ಕಾಮ

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಅಂಜಲಿ ಭಟ್ ಮತ್ತು ಬೆನ್ನಿ ಡಯಾಲ್, ಚಿತ್ರ ಕೋಮಾ. ಕೇಳಿದರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ರಿಷಿ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಸೋನು ನಿಗಮ್ ಮತ್ತು ಚಿತ್ರ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಹಗುರಾಯ್ತು ಸುಗ್ಗಿ ಸಿರಿಯ ಮಳೆ ಆಯ್ತು ಮನದ ತುಂಬ ಹರ್ಷದ ಹೂರಣ ಆಹಾ ಮೂಡಿತು ಎಲ್ಲೆಲ್ಲೂ ಜೀವ ಕಲಿ ಜೀವಕ್ಕಿದು ಹೂವ ಕಲಿ ಎಲ್ಲೆಲ್ಲೂ ಜೀವ ಕಲೆ ಜೀವಕ್ಕಿದು ಹೂವ ಕಲೆ ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬೋ ಪ್ರೀತಿ ಹಬ್ಬ ಬೇಗ ಬೆಟ್ಟ ಕಾಫಿ ತಂದ್ಬಿಟ್ಟು ನಿನ್ ಕಾಲ ಒಟ್ಬಿಟ್ಟು ಬಗ್ಸಿ ಕೊಡ್ತೀನಿ ಕಣಿ. ಕಾಫಿ ಸಿಗಿಲ್ಲ ಅಂತ ನೀವ್ ಬಿಟ್ರೆ ನಿಮ್ ಬೆಳ್ಳ ಕಪ್ಪಲ್ಲಿ ಅತ್ತಿನ ಕಣಿ. ಈ ಸಕ್ಕರೆಯ ಗೊಂಬೆಗೆ ಸಕ್ಕರೆ ಯಾಕಂತ ಅನ್ಬಿಟ್ಟು ಬೀಳ್ತೀನಿ ಕಣಿ. ಐ ಲವ್ ಯು, ಲವ್ ಯು ಜಾಮ್, ಐ ರಿಯಲಿ ಲವ್ ಯು ಜಾಮ್, ಐ ಟ್ರೂಲಿ ಲವ್ ಯು ಜಾಮ್. ರಿಷಿ ಚಿತ್ರದ ಇನ್ನೊಂದು ಗೀತೆಯನ್ನು ಕೇಳ್ತಾ ಇದ್ದೀರಾ. ಕೇಳಿ ಬರುತ್ತಿರುವ ಧ್ವನಿ ರಾಜು ಅನಂತಸ್ವಾಮಿ ಮತ್ತು ಆರಾಧನಾ ಅವರದು. ನಿಂಗೆ ಒಳ್ಳೆಣ್ಣೆ ಹಚ್ಚಿಬಿಟ್ಟು ಮೈಯೆಲ್ಲ ನೀವು ಜಳಕ ಮಾಡಿಸುತ್ತ ಮಾಡಿಸುತ್ತ ಬೆಳ್ ಬೆಳ್ಳೆ ಬೆಣ್ಣನ್ನು ಮುದ್ದಾರ್ಥ ತಿಂತೀನಿ ಕಣಿ. ಕೀರು ಒಪ್ಪಿಟ್ಟು ಒಪ್ಪಟ್ಟು ನಿಪ್ಪಟ್ಟು ತಂಬಿಟ್ಟು ಎಲ್ಲ ನಾ ಮಾಡ್ತಿಂತೇನೆ. ನಿನ್ನ ಮಡ್ಲಲ್ಲಿ ಕುಸ್ಕೊಂಡು ಸಂತಾನ ತಂದೊಂದು ತುಪ್ಪು ತುಂಬಿಸ್ತಿಂತೇನೆ. ಐ ಲವ್ ಯು, ಲವ್ ಯು ಜಾಮ್, ಐ ರಿಯಲಿ ಲವ್ ಯು ಜಾಮ್, ಐ ಟ್ರೂಲಿ ಲವ್ ಯು ಜಾಮ್. ಸಂತೆಗೆ ಕರ್ಕೊಂಡು ಸೀರೆಯ ಕೊಂಡ್ಕೊಂಡು ನಿಮ್ಮುಸಿ ನೋಡ್ತಿಂತಾನೆ. ಅಲ್ಲಿ ತೊಟ್ಲಲ್ಲಿ ಕುತ್ಕಂಡು ಮಂಡಕ್ಕಿ ತಿಂದು ಎಕ್ಕಂಡೆ ಬರ್ತಿಂತಾನೆ. ಅಹ ಬೆಳದಿಂಗಳ ರಾತ್ರಿಯಲ್ಲಿ ಮುಂಜಾನೆ ಜೋಕಾಲಿ ಅಂಗಾನೆ ಬಂದೋಣ. ಇಂಥ ಮುಂಗೋಪ ಬುಟ್ಟು ತಿನ್ನಾರೋ ನಂಬುಟ್ಟು ಬಾಬಾರೆ ನನ್ನ ಜಾಣೆ. ಸಮಯ ಎಂದು ಯಾರಿಗೋಸ್ಕರ ಕಾಯುವುದಿಲ್ಲ, ತಡ ಮಾಡದಿರಿ. ಇದು ನೀವು ಕಟ್ಟಿರುವ ಟ್ಯಾಕ್ಸ್ ಆಗಿದೆ. ಇದು ದೇಶವನ್ನು ಸುರಕ್ಷಿತ ಹಾಗೂ ಸಮೃದ್ಧಿಗೊಳಿಸುತ್ತಲಿದೆ. ಶಿಕ್ಷಣ, ಆರೋಗ್ಯ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೌಲಭ್ಯಗಳನ್ನು ದೇಶದ ಮೂಲೆ ಮೂಲೆಗಳವರೆಗೆ ತಲುಪಿಸುತ್ತಲಿದೆ. ತೆರಿಗೆದಾರರೇ ದಯವಿಟ್ಟು ಗಮನಿಸಿ, ಒಂದು ವೇಳೆ ನೀವು ಇದುವರೆಗೆ ನಿರ್ಧಾರಣ ವರ್ಷ 2022-23 ನಿಮ್ಮ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡದಿದ್ದರೆ ಲೇಟ್ ಫೀಸ್ ಜೊತೆಗೆ December 31, 2022 ನೀವು ನಿಮ್ಮ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬಹುದು. ಮತ್ತು ಒಂದು ವೇಳೆ ನೀವು ನಿರ್ಧಾರಣ ವರ್ಷ 2022-23 ನಿಮ್ಮ ಟ್ಯಾಕ್ಸ್ ರಿಟರ್ನ್ ಡ್ಯೂ ಡೇಟ್ ಗೂ ಮುನ್ನ ಫೈಲ್ ಮಾಡಿದರೆ ಆಗ ನೀವು ನಿಮ್ಮ ರಿವೈಸ್ ರಿಟರ್ನ್ ಅನ್ನು ಲೇಟ್ ಫೀಸ್ ಇಲ್ಲದೆ 31 December 2022 ಫೈಲ್ ಮಾಡಬಹುದು. ನೆನಪಿಡಿ, ನಿರ್ಧಾರಣ ವರ್ಷ 2022-23 ಟ್ಯಾಕ್ಸ್ ರಿಟರ್ನ್ ತುಂಬುವ ಕೊನೆಯ ದಿನಾಂಕ 31 December 2022. ಪ್ರತಿಯೊಬ್ಬ ತೆರಿಗೆದಾರ ರಾಷ್ಟ್ರದ ನಿರ್ಮಾತ. ವಾಣಿ ಹರಿಕೃಷ್ಣ ಅವರ ಸ್ವರದಲ್ಲಿ ಕಣ್ಣಿಪ್ಪಿಡಿ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ. ಸಾ ಸಾಲನು ಮರೆತಂತಿದೆ ಮಾತನು ಕಾರ್ಯಕ್ರಮದ ಕಡೆಯದಾಗಿ ಚೆಲ್ಲಾಟ ಚಿತ್ರದ ಗೀತೆ ಕೇಳಿಬರುವ ಧ್ವನಿಗಳು ಉದಿತ್ ನಾರಾಯಣ್ ಮತ್ತು ಸಂಗಡಿಗರದು. ಪಟಾಕಿ ನಗುವಿನ ಚಟಾಕಿ ಎಲ್ಲೆಲ್ಲೂ ದೀಪಾವಳಿ ಹಚ್ಚು ಹಚ್ಚು ಹಚ್ಚು ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪ್ಪಾಣ ಪಟಾಕಿ ಹಚ್ಚು ಹಚ್ಚು ಹಚ್ಚು ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪ್ಪಾಣ ಪಟಾಕಿ ಪಟ ಪಟ ಪಟಾಕಿ ನಗುವಿನ ಚಟಾಕಿ ಹಚ್ಚು ಹಚ್ಚು ಆನ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪ್ಪಾನ ಪಟಾಕಿ ಹೆಚ್ಚು ಹಚ್ಚು ಹಚ್ಚು ಆನ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪ್ಪಾನ ಪಟಾಕಿ ಪಟ ಪಟ ಪಟಾಕಿ ನಗುವಿನ ಚಟಾಕಿ